感じに見えたもん。ಏನು ಯೋಗಕ್ಷೇಮ? ಶರೀರಾದಿ ಉಪಚಯ ರಕ್ಷಣ ನಿಮಿತ್ತ. ಈ ಶರೀರವನ್ನು ಬೆಳೆಸೋದು ಹೆಂಗೆ? ಈ ಶರೀರವನ್ನು ಇನ್ನೂ ಜಾಸ್ತಿ ದಿವಸ ಉಳಿಸೋದು ಹೇಗೆ? ಇಂತಹ ಲಕ್ಷಣಗಳಿಂದ ಕೂಡಿರುವಂಥದ್ದು. ಈ ಶರೀರವನ್ನು ಸುಂದರವಾಗಿಟ್ಕೊಳ್ಳೋದು ಹೇಗೆ? ರಕ್ಷಣ ನಿಮಿತ್ತಂ. ಯಾವನು ಅಲ್ಪ ಬುದ್ಧಿಯವನು ಪ್ರೇಯಸ್ಸನ್ನು ಆರಿಸ್ಕೊಳ್ತಾನೋ, ಪ್ರೇಯಸ್ಸನ್ನು ಅವನು ಉಟ್ಕೊಳ್ತಾನೋ, ಪ್ರೇಯಸ ಉಣೀತೆ ಅವನು ಯೋಗಕ್ಷೇಮ ಉಣೀತೆ. ಬರೀ ಯೋಗಕ್ಷೇಮಕ್ಕಾಗಿ ಜೀವನ ನಡೆಸ್ತಾನೆ. ಏನಪ್ಪ ಪ್ರೇಯ ಅಂದರೆ ಪಶುಪುತ್ರಾದಿ ಲಕ್ಷಣ ಉಣೀತೆ. ಪಶುಪುತ್ರಾದಿ ನಿಮಿತ್ತ ಪಶು ಅಂದರೆ ಎಲ್ಲ ಥರದ ಐಶ್ವರ್ಯ, ಪುತ್ರ ಅಂದರೆ ಎಲ್ಲ ಥರದ ಸಂಬಂಧಗಳು, ರಕ್ತ ಸಂಬಂಧಗಳು. ಹೀಗೆ ಇವುಗಳನ್ನ ಬೆಳೆಸ್ಕೋತಾ ಹೋಗೋದು. ಇದಕ್ಕಾಗಿ ಅವನೇನು ಅಂತಾನೆ, ಪ್ರೇಯಸ್ಸನ್ನು ಆರಿಸ್ಕೊಳ್ತಾನೆ. ನಾವು ಮೂರನೇ ಶ್ಲೋಕಕ್ಕೆ ಬಂದಿವಿ. ಸತ್ವಂ ಪ್ರಿಯಾನ್ ಪ್ರಿಯ ರೂಪಾಂಶ ಕಾಮಾನ್ ಸತ್ವಂ ಪ್ರಿಯಾನ್ ಪ್ರಿಯ ರೂಪಾಂಶ ಕಾಮಾನ್ ಅವಿದ್ಯಾಯನ್ ನಚಿಕೇತೋತ್ಯ ಸಾಕ್ಷೀಹಿ ನೈತಾಗುಂ ಶೃಂಕಾಂ ವಿತ್ತಮಯೀಮವಾಪ್ತಃ. ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯಾಃ ಸತ್ವಂ ಪ್ರಿಯಾನ್ ಪ್ರಿಯ ರೂಪಾಂಶ ಕಾಮಾಃ ಅವಿದ್ಯಾಯನ್ ನಚಿಕೇತೋತ್ಯ ಸಾಕ್ಷೀಃ ನೈತಾಗುಂ ಶೃಂಕಾಂ ವಿತ್ತಮಯೀಮವಾಪ್ತಃ. ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯಾಃ. ಹೇ ನಚಿಕೇತ, ತ್ವಂ ಅತ್ಯಸ್ರಾಕ್ಷೀಹಿ, ಈ ಎಲ್ಲ ಸಮಸ್ತ ಕಾಮಗಳನ್ನು ಬಿಟ್ಟುಕೊಟ್ಟಿದ್ದೀಯ. ನಾನು ಎಷ್ಟು ಆಫರ್ ಮಾಡಿದ್ರು ನೀನು ಸ್ವೀಕರಿಸ್ಲಿಕ್ಕೆ ಹೋಗಲಿಲ್ಲ. ಅಂಥ ಕಾಮಗಳು ಪ್ರಿಯಾನ್ ಕಾಮಾನ್ ಪ್ರಿಯ ರೂಪಾಂಶ್ಚ ಕಾಮಾನ್. ಪ್ರಿಯಾನ್ ಸಂಬಂಧಿಕರು, ಮಕ್ಕಳು, ದೊಡ್ಡ ಕುಟುಂಬ, ವಿಶಾಲವಾದ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು, ಸಿರಿಮಕ್ಕಳು, ನಿನ್ನ ಪ್ರೀತಿಸುವವರು, ನಿನ್ನಲ್ಲೇ ಸುಖ ದುಃಖಗಳನ್ನು ಹಂಚಿಕೊಳ್ಳುವಂಥವರು, ಇವರೆಲ್ಲರೂ ಎಲ್ಲರನ್ನ ಬಯಸಿದ್ದೇ ಆಗಿದ್ದರೆ ವಿಷಯ ಬೇರೆ ಆಗ್ತಿತ್ತು. ನೀವರನ್ನು ಆಫರ್ ಮಾಡಿದರೂ ಕೂಡ ನೀವರನ್ನು ಬಯಸಲಿಲ್ಲ. ಇನ್ನು ಪ್ರಿಯ ರೂಪ ಆಗೋಷ್ಟ ಮತ್ತು ನಿನಗೆ ಸಾಕಷ್ಟು ಸೇವೆಯನ್ನು ಮಾಡಲಿಕ್ಕೆ ಅಪ್ಸರ ಸ್ತ್ರೀಯಾದಿಗಳನ್ನು ಕೊಟ್ಟಿದ್ದೆ, ಅದನ್ನು ಸಹಿತ ನೀನು ಒಪ್ಕೊಳ್ಳಿಲ್ಲ. ಅವರು ಪ್ರಿಯ ರೂಪ ಆಗೋಷ್ಟ ಅವಿದ್ಯಾಯನ್ ಈ ಪ್ರಕಾರವಾಗಿ ನಾನು ನಿನಗೆ ಆಫರ್ ಮಾಡಿದಾಗ ಕೂಡ ನೀನೇನು ವಿಚಾರ ಮಾಡಿದಿ? ನೀನು ಬೇರೆಯೇ ವಿಚಾರ ಮಾಡಿದೆ. ತವೈವ ವಾಹ ತವ ನೃತ್ಯ ಗೀತೆ ಅಂಥೇಳಿ ಎಲ್ಲವನ್ನು ಮರಳಿ ವಾಪಸ್ ನನಗೆ ಕೊಟ್ಬಿಟ್ಟೆ. ಅತ್ಯಸ್ರಾಕ್ಷಿ ಮತ್ತೆ ಒಂದು ರತ್ನ ಹಾರವನ್ನು ಕೊಟ್ಟಿದ್ದೆ, ಆಫರ್ ಮಾಡಿದೆ. ಏತಾಂ ಶೃಂಕಾಂ, ಎಂತಹ ಶೃಂಕ ಅದು, ವಿತ್ತಮಯೀ, ಅದು ಭಾರಿ ಶ್ರೇಷ್ಠವಾದಂತಹ ಒಂದು ಹಾರ, ಐಶ್ವರ್ಯಮಯವಾದಂಥ ಒಂದು ಹಾರ. ನೀನದನ್ನು ನ ಅವಾಪ್ತ, ನೀ ಅದನ್ನು ಕೂಡ ಸ್ವೀಕರಿಸಲಿಲ್ಲ. ಅದೇನು ಮಹಾನ್ ಅಂದ್ಬಿಟ್ಟಿ ನೀನು, ಅದು ಎಂತೇನು ಮಹಾನ್ ಅದು. ಆದರೆ ನಿಂಗೆ ಗೊತ್ತು ಅದು ಎಷ್ಟು ಮಹಾನ್ ಇದೆ ಅಂತೇಳಿ. ಯಸ್ಯಾಂ ಬಹವಃ ಮನುಷ್ಯಾಃ ಮಜ್ಜಂತಿ, ಇಂಥ ಆಫರ್ ನಾನೇನಾದರೂ ಬಿಗ್ ಬಜಾರ್ನಲ್ಲಿ ಮಾಡಿದರೆ ಜನ ಶಾಪಿಂಗ್ ಕಾಂಪ್ಲೆಕ್ಸ್ ಬಿಟ್ಟು ಹೊರಗೆ ಹೋಗ್ತಿದ್ರು, ಮುಳುಗಿ ಮುಳುಗಿ ಹೇಳ್ತಿದ್ರು, ಹಾಗೆ ಮಜ್ಜಂತಿ, ಸ್ನಾನ ಮಾಡ್ತಿದ್ರು ಮಜ್ಜನ. ಯಾವುದ್ರೊಳಗೆ ಈ ರತ್ನ ಹಾರದ ಮಹಿಮೆ ಒಳಗೆ ಮುಳುಗಿ ಮುಳುಗಿ ಹೇಳ್ತಾ ಇದ್ರು. ನೀನು ನೋಡಿದರೆ ಹಿಂಗೆ ಎಸೆದುಬಿಟ್ಟ ವರ್ಣನ ಮಾಡ್ತಾನೆ, ಸ್ತುತಿ ಮಾಡ್ತಾನೆ ಶಿಷ್ಯ, ಎಂಥ ಶಿಷ್ಯಪ್ಪ ನೀನು ಅಂತೇಳಿ ಮುಗಿತಾನೇ ಇಲ್ಲ ಅವನು ವರ್ಣನ ಮಾಡು, ಅಷ್ಟೊಂದು ಇನ್ನೂ ಹಾಗೆ ಮಾಡ್ತಾನೆ. ಭಾಷ್ಯ 51, ಸತ್ವಂ ಪುನಃ ಪುನಃ ಮಯಾ ಪ್ರಲೋಭ್ಯಮಾನಃ ಅಪಿ ಪ್ರಿಯಾನ್ ಪುತ್ರಾದಿ ಪ್ರಿಯ ರೂಪಾಂಶ್ಚ ಅಪ್ಸರ ಪ್ರಭೃತಿ ಲಕ್ಷಣಾನ್ ಕಾಮಾನ್ ಅಭಿಧ್ಯಾಯನ್ ಚಿಂತಯನ್ ತೇಷಾಂ ಅನಿತ್ಯತ್ವ ಅಸಾರತ್ವಾದಿ ದೋಷಾನ್ ಏನ ಚಿಕೇತಃ ಅತ್ಯಸ್ರಾಕ್ಷೀ ಅತಿಸೃಷ್ಟವಾನ್ ಪರಿತ್ಯಕ್ತವಾನಸಿ. ತಂ ಪುನಃ, ಇನ್ನು ಹೆಚ್ಚಿಗೆ ಏನು ಹೇಳಿ, ಇನ್ನೂ ಸ್ವಲ್ಪ ಹೇಳ್ತೀನಿ, ಮನಸ್ಸು ಸಮಾಧಾನ ಆಗ್ತಾ ಇಲ್ಲ, ಹೇಳ್ತೀನಿ ಪುನಃ. ಮಯಾ ಪ್ರಲೋಭ್ಯಮಾನ ಅಪಿ, ನನ್ನಿಂದ ನಿನಗೆ ಪ್ರಲೋಭನೆಯನ್ನು ಮಾಡಿದ್ದಾಗ್ಯೂ ಕೂಡ, ಅತ್ತವೋ ಇತ್ತವೋ ಇದನ್ನು ಪಡ್ಕೊ ಅದನ್ನು ಪಡ್ಕೊ, ಐ ಆಫರ್ಡ್ ಯು ಆನೆಸ್ಟ್ಲಿ ಪ್ರಲೋಭ್ಯಮಾನ ಅಪಿ. ಏನೇನು? ಪ್ರಿಯಾನ್ ಪುತ್ರಾದೀನ್ ಪ್ರಿಯ ರೂಪಾಂಶ ಅಪ್ಸರ ಪ್ರಭೃತಿ ಲಕ್ಷಣ, ಪರಿಚಾರಿಕೆಯರು ಅಪ್ಸರೆಯರು ಪುತ್ರ ಪೌತ್ರ ಪ್ರಪೌತ್ರ ಅವರ ಪೂರ್ತಿ ಆಯುಷ್ಯ ಇಷ್ಟೆಲ್ಲವನ್ನು ನಾನು ಆಫರ್ ಮಾಡಿದೆ ನಿನಗೆ. ಕಾಮಾನ ಅಭಿಧ್ಯಾಯನ್, ನಿನಗೆ ಒಳ್ಳೆಯದಾಗಲಿ ನಿನಗೆ ಭವಿಷ್ಯ ಚೆನ್ನಾಗಾಗಲಿ ಅಂತ ಇವೆಲ್ಲವನ್ನೂ ನಾನು ಆಫರ್ ಮಾಡಿದೆ. ಚಿಂತೆಯಂತೆ ಶಾಮ್, ಆವಾಗ ನೀ ಅದ್ರ ಬಗ್ಗೆ ಏನು ಚಿಂತನೆ ಮಾಡಿದೆ ಅಂತಂದರೆ, ಮತ್ತೊಬ್ರು ಯಾರಾಗಿದ್ದರೆ ಖುಷಿಯಾಗಿ ಇಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತಿದ್ದೇನೆ ಗೊತ್ತಿಲ್ಲ. ಆದರೆ ನೀನು ಚಿಂತೆಯನ್ ಅದ್ರ ಬಗ್ಗೆ ಚಿಂತನೆ ಮಾಡಿದೆ. ಏನಂತ ಚಿಂತನೆ ಮಾಡಿದೆ? ಅನಿತ್ಯತ್ವ. ಒಂದೇ ಶಬ್ದ ಮುಗಿಸ್ಬಿಟ್ಟಿನಿ. ಅನಿತ್ಯತ್ವ ಇಷ್ಟೆಲ್ಲ ನಾನು ಆಫರ್ ಮಾಡಿದರೆ ಅದನ್ನ ಒಂದೇ ಶಬ್ದದಲ್ಲಿ ನೀನು ಚಿಂತನೆ ಮಾಡಿ ನಿರ್ಣಯಿಸಿಬಿಟ್ಟೆ. ಏನಂತ ನಿರ್ಣಯಿಸಿದಿ? ಅನಿತ್ಯತ್ವ, ಕ್ಷಣಿಕತ್ವ ಅಷ್ಟೇ ಅಲ್ಲ, ಅಸಾರತ್ವಾದಿ ದೋಷ, ರುಚಿರಹಿತವಾದಂತಹ ಪದಾರ್ಥಗಳು ಥರ, ಅವುಗಳ ಬಗ್ಗೆ ನಿನಗೆ ಅಷ್ಟೊಂದು ವೈರಾಗ್ಯಾತನಿಗೆ ಅನಿಸ್ಲೇ ಇಲ್ಲ. ನಾನು ಹಾಗೆ ಕೊಟ್ಕೋತ್ನ ಹೋದೆ ಕೊಟ್ಕೋತ್ನ ಹೋದೆ. ಏನು ಚಿಕೇತಃ, ನೀನು ಎಷ್ಟೊಂದು ಅದ್ರ ಬಗ್ಗೆ ವೈರಾಗ್ಯ ಇಟ್ಕೊಂಡಿದೆಯಾ ಅಂತಂದರೆ, ಅತ್ಯಸ್ರಾಕ್ಷೀ ಹೇಗಿದೆಯೋ ಹಾಗೆ ಪರಿತ್ಯಕ್ತವಾನಸಿ. ಅತ್ಯಸ್ರಾಕ್ಷಿ ಅಂದ್ರೇನು? ಇಸ್ ಈಕ್ವಲ್ ಟು ಅತಿಸೃಷ್ಟವಾನ್, ಇಸ್ ಈಕ್ವಲ್ ಟು ಪರಿತ್ಯಕ್ತವಾನಸಿ. ನಾವು ಯಾರ್ಯಾರನ್ನೋ ವಾಹನಗಳನ್ನು ನೋಡೀವಿ, ಧನವಾನಸಿ, ಧನವಾನ್, ಐಶ್ವರ್ಯವಾನ್. ಆದ್ರೆ ನೀನೊಂಥರ ಬೇರೆ ವಾನ್, ನೀನು ನೀನು ವೈರಾಗ್ಯವಾನ್, ಪರಿತ್ಯಕ್ತವಾನ್. ಎಲ್ಲವನ್ನೂ ಕೂಡ ನೀನು ವಾಪಸ್ ಕೊಟ್ಬಿಟ್ಟಿ ಹೆಂಗೆ ಹೊಗಳ್ತಾನೆ ನೋಡ್ರಿ. ಅಹೋ ಬುದ್ಧಿಮತ್ತ, ಮತ್ತ ಅಹೋ ಬುದ್ಧಿಮತ್ತ ತವ, ಎಂಥ ಬುದ್ಧಿಯೋ ಮಹಾರಾಯ, ಎಂಥ ಬುದ್ಧಿ, ಎಂಥ ವಿವೇಕ. ತವ ನಿನ್ನ ಬುದ್ಧಿ, ಎಂಥ ಬುದ್ಧಿ, ಎಷ್ಟು ಸೂಕ್ಷ್ಮ ಇದೆ, ಎಷ್ಟು ಪ್ರಬುದ್ಧನಾಗಿದ್ದೀಯ ನೀನು. ನ ಈತಾನ್ ಅವಾಪ್ತವಾನಸಿ ಶೃಂಕಾಂ ಶ್ರುತಿಂ ಕುತ್ಸಿತಾಂ ಮೂಢಜನ ಪ್ರವೃತ್ತಾಂ ವಿತ್ತಮಯೀಂ ಧನಪ್ರಾಯಾಂ. ಎಂಥ ಎಂಥ ಬುದ್ಧಿವಂತ ಅಂದರೆ, ಶೃಂಕಾಂ ಅವಾಪ್ತವಾನಸಿ, ನಾನು ಕೊಟ್ಟಂಥ ರತ್ನ ಹಾರವನ್ನು ಕೂಡ ನೀನು ಸ್ವೀಕರಿಸಲಿಲ್ಲ. ಅದು ಏನು ರತ್ನಹಾರ, ಎಂಥ ರತ್ನಹಾರ ಅದು? ಯಾವ ಮಾರ್ಗವನ್ನು ಅನುಸರಿಸುವುದರಿಂದ ಕುತ್ಸಿತಾಂ ಮೂಢಜನ ಪ್ರವೃತ್ತಾಂ, ಮೂಢರು ಮತ್ತೆ ಮತ್ತೆ ಆ ಮಾರ್ಗದಲ್ಲಿ ಪ್ರವೃತ್ತರಾಗ್ತಾರೋ ಅಂತಹ ಮಾರ್ಗವನ್ನು ಆಕರ್ಷಿಸುವಂತಹ ಹಾರ ಅದು. ಭಗವತ್ಪಾದಾಚಾರ್ಯ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ನೋಡಿ ಚಂದ. ಮೂಢಜನ ಪ್ರವೃತ್ತಾಂ ವಿತ್ತಮಯೀಂ ಧನಪ್ರಾಯಂ. ಹಾಂ, ಧನದ ಆಕರ್ಷಣೆಗೆ ಒಳಪಟ್ಟು ಯಾವ ಮೂರ್ಖ ಅವಿವೇಕಿ ಜನರು ಮತ್ತೆ ಮತ್ತೆ ಆ ಕುತ್ಸಿತವಾದ ಮಾರ್ಗದಲ್ಲಿ ಹೋಗ್ತಾರೋ ಅಂತಹ ಆಹಾರವನ್ನು ಅವಾಪ್ತವಾನಸಿ, ನೀನು ಅದನ್ನು ಒಪ್ಕೊಳ್ಳಿಲ್ಲ, ನೀ ಅದನ್ನು ಸ್ವೀಕರಿಸಲಿಲ್ಲ. ಯಸ್ಯಾಂ ಶ್ರುತೌ ಮಜ್ಜಂತಿ ಸಿಹಿದಂತಿ ಬಹವಃ ಅನೇಕೇ ಮೂಢಾ ಮನುಷ್ಯಾಃ. ಈ ಅತ್ಯಂತ ಹೆಚ್ಚು ಹೆಚ್ಚು ಐಶ್ವರ್ಯವನ್ನು ಹೊಂದಿರುವಂತಹ, ಧನವನ್ನು ಹೊಂದಿರುವಂತಹ ಸಾಧ್ಯತೆಗಳೆಲ್ಲ ಇದ್ದು ನಿನಗೆ, ಒಂದು ವೇಳೆ ಈ ಆಹಾರವನ್ನು ಒಪ್ಪಿಕೊಂಡಿದ್ದೆ ಆದರೆ. ಏಕೆಂದರೆ ಎಲ್ಲ ಮೂಢ ಜನರು ಇಂತಹ ಧನರಾಶಿಯಲ್ಲಿ ಮಜ್ಜಂತಿ, ಸೀದಂತಿ. ಸೀದಂತಿ ಶಬ್ದ ಇನ್ನೂ ಚೆಂದಿದೆ. ಸೀದಂತಿ ಅಂದರೆ ಏನು ಗೊತ್ತಾ? ಹಣದಲ್ಲಿ ಒಂದಾಗ್ಬಿಡ್ತಾರಂತೆ, ಸೀದೆ ಒಂದಾಗ್ಬಿಡೋದು. ಸೀದಂತಿ, ಮಜ್ಜಂತಿ, ಬಹವಃ ಅನೇಕೇ ಮೂಢ ಮನುಷ್ಯಾಃ. ಬಹವಃ ಅನೇಕೇ ಮೂಢ ಮನುಷ್ಯಃ, ಅನೇಕ ಮೂಢ ಮೂರ್ಖ ಮೂರ್ಖ ಮನುಷ್ಯರು ಅವರು ತೇ ಮಜ್ಜಂತಿ. ಕುತ್ರ ಮಜ್ಜಂತಿ? ಧನಪ್ರಾಯ, ಧನರಾಶಿಯಲ್ಲಿ ಮುಳುಗ್ತಾರೆ ಮುಳುಗ್ತಾರೆ ನೋಡ್ರಿ. ಲಕ್ಷ್ಮೀ ಪೂಜೆ ಎಷ್ಟು ಚೆಂದ ಮಾಡ್ತಾರೆ ನೋಡ್ರಿ, ಎಲ್ಲರೂ ಎಷ್ಟು ವೈಭವಿತವಾಗಿ ಮಾಡ್ತಾರೆ ಲಕ್ಷ್ಮೀ ಪೂಜೆಯನ್ನು. ಬಬ್ಬಬ್ಬಬ್ಬ, ಅದು ಒಂದು ಅದು ಒಂದು ಪೂಜೆಯಲ್ಲಿ ಶ್ರದ್ಧ ಕಡಿಮೆ ಆಗಿಲ್ಲ ನೋಡ್ರಿ. ಲಕ್ಷ್ಮೀ ಪೂಜೆಯಲ್ಲಿ ಅದೇ ಅದರ ಹಿಂದೆ ಸರಸ್ವತಿ ಪೂಜೆ ಬರುತ್ತದೆ ಮಾಡ್ತಾರೆ. ಎರಡು ಬುಕ್ ತುಂಬ ನಾವು ಮಾಡ್ತಿದ್ವಿ. ಹೇಗೆ ಮಾಡ್ತಿದ್ರೆ, ಸ್ವತಃ ಸರಸ್ವತಿ ಫೋಟೋನ ಬಿಡಿಸ್ತಿದ್ವಿ. ಸ್ಲೇಟ್ ಇತ್ತಲ್ಲ, ಸ್ಲೇಟ್ ಮೇಲೆ ವೀಣಾ ಸರಸ್ವತಿ ಆಗಲಿ ಅಥವಾ ಸ್ಟ್ಯಾಂಡಿಂಗ್ ಸರಸ್ವತಿ ಆಗಲಿ ಹಂಸ ಬಿಡಿಸ್ತೀವಿ, ಸ್ವತಃ ಬಿಡಿಸ್ತಿದ್ವಿ. ಇನ್ನು ಖುಷಿ ಅಂದರೆ ಅದನ್ನು ಬಿಡಿಸಿ ನಾವು ಪೂಜೆಗೆ ಇಡೋದು ಅಂದರೆ ಭಾರಿ ಖುಷಿ. ಎರಡು ದಿವಸ ತಗೋತಿದ್ದೆ ನಾನು ಬಿಡಿಸ್ಲಿಕ್ಕೆಲ್ಲ, ಏನದಾದರೂ ಬಿಡಿಸೋದು, ಎರಡು ದಿವಸ ತಗೋತಿದ್ದೆ. ಅಲಂಕಾರ ಮಾಡಿದ್ದೇ ಮಾಡಿದ್ದು, ಮತ್ತೆ ಮಾಡಿದ್ದು, ಅದನ್ನಲ್ಲಿ ಇಡೋದು ಖುಷಿ. ಸತತವಾಗಿ ಎರಡು ಮೂರು ದಿವಸ ಮುಂಚಿನಿಂದ ಸರಸ್ವತಿ ಪೂಜೆ ಬಗ್ಗೆ ನಮಗೆ ಆಸಕ್ತಿ ಇರ್ತಿತ್ತು, ಈಗ ವರ್ಷ ಪೂರ್ತಿ ಲಕ್ಷ್ಮೀ ಪೂಜೆ ಬಗ್ಗೆ ಆಸಕ್ತಿ ಇರ್ತದೆ. ಎರಡು ಮೂರು ದಿವಸ ಅಲ್ಲ, ದಸರಾದೊಳಗೂ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಲಕ್ಷ್ಮೀ ಪೂಜೆ ಮಾಡ್ತಾರೆ, ದೀಪಾವಳಿ ಒಟ್ಟು ಇನ್ನೊಂದು ಎರಡು ಸಲ ಮಾಡ್ತಾರೆ ನೋಡ್ರಿ, ನವರಾತ್ರಿ ಮಾಡ್ತಾರೆ. ನನಗೆ ಕರೆದಿದ್ರು ಅದಕ್ಕೆ ನೆನಪದ. ಹಾಂ ಒಬ್ಬರಿ ಮತ್ತೆ ಹಂಗಾದ್ರೆ ಹೇಳಿ ಬಿಡಿ, ಆದ್ರೆ ಒಂದು ದಿವಸ ಲಕ್ಷ್ಮೀದು ಇರ್ತದೆ ಇಲ್ಲ ನೋಡಿ. ಅದೇ ಲಕ್ಷ್ಮೀ ಯಾವ ದೇವತಾದರೂ ಬಿಟ್ಕೊಡ್ಬೋದು, ಲಕ್ಷ್ಮೀ ಬಿಟ್ಕೊಡೋಂಗಿಲ್ಲ. ಮುಸ್ಲಿಮ್ಸ್ ಕೂಡ ಲಕ್ಷ್ಮೀ ಬಿಟ್ಕೊಡೋದು, ಅವರು ಲಕ್ಷ್ಮೀ ಪೂಜೆ ಮಾಡ್ತಾರೆ. ಸಣ್ಣ ಇಷ್ಟು ಫೋಟೋ ಇಟ್ಟು ಮಾಡ್ತಾರೆ, ಬಿಡೋದಿಲ್ಲ ಅವರು. ಇದು ಕ್ರಿಶ್ಚಿಯನ್ಸ್ ಮಾಡ್ತಾರಲ್ಲ ಗೊತ್ತಿಲ್ಲ ನನಗೆ, ಬಟ್ ಲಕ್ಷ್ಮೀ ಪೂಜೆ ಮಾತ್ರ ಎಲ್ಲರೂ ಮಾಡ್ತಾರೆ. ಯಾಕಂತಂದರೆ ಧನ ಸಂಪತ್ತಿನಲ್ಲಿ ಮುಳುಗಿ ಮುಳುಗಿ ಇರೋದೇ ಈ ಮೌಢ್ಯರ ಈ ಅವಿವೇಕಿಗಳ ಪ್ರವೃತ್ತಿ. ಅದನ್ನು ಅಂತಹ ಆ ಶೃಂಕಾಂ ನ ಅವಾಪ್ತವ್ಯ, ನೀನು ಅದನ್ನು ಪಡೆದುಕೊಳ್ಳಲಿಲ್ಲ. 52 ತಯೋಹೋ ಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾತ್ ಅದ್ಯ ಊ ಪ್ರೇಯ ಗೃಣೀತೆ ಇತ್ಯುಕ್ತಂ. ತಯೋಹೋ ಈ ಪ್ರಕಾರ ನಾವು ವಿವರಿಸಿದ್ದರಲ್ಲಿ ಎರಡರಲ್ಲಿ ಯಾವ ಎರಡರಲ್ಲಿ ಶ್ರೇಯಶ್ಚ ಪ್ರೇಯಶ್ಚ ಇವು ಎರಡರಲ್ಲಿ ಸಾಧು ಶ್ರೇಯ ಆದ ದಾನಸ್ಯ ಸಾಧು ಶ್ರೇಯವನ್ನು ಆರಿಸಿಕೊಳ್ಳವನು, ಶ್ರೇಯವನ್ನು ಆರಿಸಿಕೊಂಡವನು, ಶ್ರೇಯ ಮಾರ್ಗವನ್ನು ಆಯ್ದುಕೊಂಡವನು ಸಾಧು ಭವತಿ, ಅವನು ಒಳ್ಳೆಯ ಮಾರ್ಗವನ್ನು ಹೊಂದಿ ಅವನು ಸಾರ್ಥಕ ಜೀವನದ ಸಾರ್ಥಕತೆಯನ್ನು ಹೊಂದುತ್ತಾನೆ. ಒಳ್ಳೆಯದು ಅಂದರೆ ಏನಪ್ಪ ದೇವರೇ, ಏನು ಮಂಗಳ ಅಂದರೆ ಒಂದೇ ಮೋಕ್ಷ, ಒಂದೇ ಮಂಗಳ, ಬಾಕಿ ಎಲ್ಲ ಅಮಂಗಳ. ಸಾಧು ಭವತಿ ಅವನು ಸಾಧು ಆಗುತ್ತಂದರೆ ಒಳ್ಳೆಯವನಾಗುತ್ತಾನೆ. ಅದು ಇನ್ನೊಬ್ಬನಿದ್ದಾನೆ ನೋಡ್ರಿ, ಪ್ರೇಯ ವೃಣೀತಿ, ಪ್ರೇಯಸ್ಸನ್ನು ಆರಿಸಿಕೊಂಡವನು ಏನಾಗ್ತಾನೆ, ಅರ್ಥಾತ್ ಯು ಹೀಯತಿ ಯ ಅಂದರೆ ಯಾರೇ ಆಗಿರಲಿ, ಊ ಯಾರೇ ಆಗಿರಲಿ ಅವರು, ಯ ಊ ಎರಡು ಅಕ್ಷರಿವೆ ಅಲ್ಲಿ, ಅದನ್ನ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಹೂಎವರ್ ಹಿ ಹೂ ಅಂತಾರೆ, ಕನ್ನಡದಲ್ಲಿ ಅವರು ಯಾರೇ ಆಗಿರಲಿ ಅವರು. ಪ್ರೇಯ ವೃಣೀತೆ ಪ್ರೇಯ ಮಾರ್ಗವನ್ನು ಆಯ್ದುಕೊಂಡಿದ್ದಾದರೆ ಅರ್ಥಾತ್ ಹೀಯತೆ ಜಾರಿ ಬೀಳುತ್ತಾರೆ, ಕೈಯಿಂದ ಕಳ್ಕೊಳ್ತಾರೆ, ಕೈಗೆ ಬಂದದ್ದನ್ನು ಕಳ್ಕೊಳ್ತಾರೆ. ಏನು ಕೈಗೆ ಬಂದಿರ್ತದೆ, ಪರಮ ಪುರುಷಾರ್ಥ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಧಿಸಲೇಬೇಕಾದಂತಹ ಅತಿ ಪ್ರಮುಖವಾದ ಅಂಶ ಪರಮ ಪುರುಷಾರ್ಥ, ಮೋಕ್ಷ ಇತ್ಯರ್ಥ ಬಕೆಟ್ ಬ್ರಕೆಟ್ನೊಳಗೆ. ಆ ಮೋಕ್ಷವನ್ನು ಕಳ್ಕೊಳ್ತಾನೆ. ಮನುಷ್ಯನಾಗಿ ಹುಟ್ಟಿಯೂ ಮನುಷ್ಯ ಜನ್ಮದ ಸಾರ್ಥಕತೆ ಅವನಿಗೆ ಆಗಲಿಲ್ಲ. ಕೀಯತೆ ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಯಾ ಚ ವಿದ್ಯೇತಿ ಜ್ಞಾತಾ ವಿದ್ಯಾಭೀಪ್ಸಿನಂ ನಚಿಕೇತ ಸಂಮನ್ನೇ ನತ್ವಾ ಕಾಮಾ ಬಹವೋ ಲೋಲುಪಂತ. ದೂರಮೇತೇ ವಿಪರೀತೇ ವಿಶೂಚಿ ಅವಿದ್ಯಾಯಾ ಚ ವಿದ್ಯೇತಿ ಜ್ಞಾತಾ ವಿದ್ಯಾಭೀಪ್ಸಿನಂ ನಚಿಕೇತ ಸಂಮನ್ನೇ ನತ್ವಾ ಕಾಮಾ ಬಹವೋ ಲೋಲುಪಂತಃ. ತ್ವಾಹ ಕಾಮಃ ಬಹವಃ ಕಾಮಃ ನ ಲೋಲುಪಂತಃ. ಹೇ ನಚಿಕೇತ, ನಿನ್ನನ್ನು ನಾನು ಒಟ್ಟಿದಂತಹ, ನಾನು ಆಫರ್ ಮಾಡಿದಂತಹ, ನಾನು ನಿನಗೆ ನಾನಾಗೇ ಕೊಡಲು ಇಷ್ಟಪಟ್ಟಂತಹ ಅನೇಕ ಕಾಮಗಳು ಅಂತೇನಿವೆಯೋ ಆ ಕಾಮಗಳು ನಿನ್ನನ್ನು ಆಕರ್ಷಿಸಲಿಕ್ಕಾಗಲಿಲ್ಲ, ನಿನಗೆ ಅವುಗಳನ್ನು ಬಯಸುವಂತೆ ಮಾಡಲಿಲ್ಲವು, ಅಸಮರ್ಥವಾಗಿಬಿಟ್ಟು ಅಸಮರ್ಥ ಮಾಡಿಬಿಟ್ಟು ಅಂದರೆ ನಿನ್ನನ್ನು ಆಕರ್ಷಣೆ ಮಾಡುವ ಸಾಮರ್ಥ್ಯ ನಾನು ಆಫರ್ ಮಾಡಿದ ಯಾವ ಬಯಕೆಗಳಲ್ಲಿಯೂ ಆ ಸಾಮರ್ಥ್ಯ ಇಲ್ಲ. ಮತ್ತೆ ಇದರಿಂದಾಗಿ ನನಗೊಂದು ಸಿದ್ಧಾಂತ ಆಯಿತು, ನಿನ್ನ ಬಗ್ಗೆ ನನಗೊಂದು ನಿಶ್ಚಿತವಾದಂಥ ಜ್ಞಾನ ಆಯಿತು. ಏನು ಗೊತ್ತಾ ನಚಿಕೇತ, ವಿದ್ಯಾಭೀಪ್ಸಿ ನಮ್ಮನ್ನೇ, ನೀನು ಜ್ಞಾನವನ್ನು ಹೊಂದಲಿಕ್ಕೆ ಶ್ರೇಷ್ಠ ಅಧಿಕಾರಿ ಅನ್ನೋದನ್ನು ಅಹಂ ಮನ್ನೆ, ನಾನು ಒಪ್ಕೋತೀನಿ. ನಿಜವಾಗಿಯೂ ಕೂಡ ಈ ವಿದ್ಯೆಯನ್ನು, ಬ್ರಹ್ಮವಿದ್ಯೆಯನ್ನು, ಪರಾವಿದ್ಯೆಯನ್ನು, ಶ್ರೇಯ ವಿದ್ಯೆಯನ್ನು ಬಯಸಿಯೇ ಇಲ್ಲಿ ಬಂದಿದೀಯಾ ಅನ್ನುವ ನಿಶ್ಚಿತವಾದ ಸಿದ್ಧಾಂತ ನನಗಿದೆ. ಕಾರಣವೇನೆಂದರೆ ಏತೇ ದೂರಂ ವಿಪರೀತೇ ದೂರಂ, ಇವು ಒಂದಕ್ಕೊಂದು ಅತ್ಯಂತ ವಿರುದ್ಧವಾದಂತಹ ಮಾರ್ಗದಲ್ಲಿ ಇದ್ದದ್ದು. ಶ್ರೇಯ ಮಾರ್ಗ ತದ್ ವಿರುದ್ಧವಾದಂತಹ ಪ್ರೇಯ ಮಾರ್ಗ, ಪ್ರೇಯ ಮಾರ್ಗ ತದ್ ವಿರುದ್ಧವಾದಂತಹ ಶ್ರೇಯ ಮಾರ್ಗ. ಯಾವ ಇವು ಎರಡು ಅಂತಂದರೆ ವಿದ್ಯಾ ಅವಿದ್ಯಾ, ಅವಿದ್ಯಾಯಾಚ ವಿದ್ಯಾ ಇತಿ. ಯಾ ಅವಿದ್ಯಾ, ಯಾವುದು ಅವಿದ್ಯೆ ಅನಿಸಿಕೊಂಡಿದೆಯೋ ಮತ್ತು ಯಾವುದು ವಿದ್ಯೆ ಅನಿಸಿಕೊಂಡಿದೆಯೋ ಇವೆರಡೂ ವಿಪರೀತವಾಗಿ ದೂರ ದೂರ ಅಂತ ವಿಷಯಗಳು, ಒಂದಕ್ಕೊಂದು ದೂರ ಅಂತ ವಿಷಯಗಳು. ಎಂದಿಗೂ ಸಮೀಪ ಬರಲಾರದಂತಹ ದೂರ ವಿಷಯ, ತದ್ವಿರುದ್ಧ. ವಿಪರೀತೇ ವಿಶೂಚಿ ಅವಿದ್ಯಾಯಾಚ ವಿದ್ಯೆ, ಅಂಥದ್ದೆಲ್ಲ ನೀನು ಅಂತಹ ಎರಡರಲ್ಲಿ, ಎಂತಹ ಎರಡರಲ್ಲಿ, ಒಂದಕ್ಕೊಂದು ವಿರುದ್ಧವಾದಂತಹ ಈ ಎರಡರಲ್ಲಿ ನೀನು ವಿದ್ಯಾಭೀಪ್ಸಿನಂ ಏನನ್ನು ಆಯ್ದುಕೊಂಡಿದ್ದೀಯಾ, ವಿದ್ಯಾ ಮಾರ್ಗವನ್ನು ಆಯ್ದುಕೊಂಡಿದ್ದೀಯಾ, ಪರಾವಿದ್ಯಾ ಮಾರ್ಗವನ್ನು ಆಯ್ಕೊಂಡಿದ್ದೀಯಾ. ಈ ಪರಾವಿದ್ಯಾ ಮಾರ್ಗವನ್ನು ಆಯ್ದುಕೊಂಡಿದ್ದಕ್ಕೆ ನನಗೆ ಭಾರಿ ಸಂತೋಷ ಆಗಿದೆ. ಎಷ್ಟು ಸಂತೋಷ ಆಗಿದೆ, ಅಬ್ಬ ಅಟ್ ಲಾಸ್ಟ್ ಜ್ಞಾನಕ್ಕಾಗಿಯೇ ಅಂತ ಒಬ್ಬ ಶಿಷ್ಯ ನನ್ನ ಹತ್ರ ಬಂದಿದ್ದಾನೆ, ನನಗೆ ಭಾರಿ ಸಂತೋಷ ಆಗಿದೆ. ಇವು ಇಷ್ಟಾಗಿ ಇಷ್ಟು ನೀನು ಗಾಢವಾಗಿ ಈ ಜ್ಞಾನವನ್ನು ನೀನು ಬಯಸ್ತೀಯಾ ಮತ್ತು ನಾನು ಅದನ್ನು ಒಪ್ಕೋತೀನಿ, ಇದು ಸುಮ್ಮನೆ ಆಗಲಿಲ್ಲ, ನಿನಗೆ ಸಾಕಷ್ಟು ಆಕರ್ಷಣೆಗಳನ್ನು ಕೊಟ್ಟಿದ್ದೀನಿ. ಲೋಲುಪಂತಹ ಬಹವಹ ಲೋಲುಪಂತಹ ಅನೇಕಾಹ ಕಾಮಾಹ ಬಹವಹ ಲೋಲುಪಂತಹ ಅನೇಕಾನೇಕ ವಿಚಿತ್ರ ವಿಚಿತ್ರವಾದ ಕಾಮಗಳನ್ನು ನಾನು ನಿನಗೆ ಆಫರ್ ಮಾಡಿ ಅವುಗಳನ್ನು ಪರಿತ್ಯಾಗ ಮಾಡಿದ್ದೀನಿ. ಅದನ್ನು ನೀನು ಬಂದದ್ದು ಬ್ರಹ್ಮವಿದ್ಯೆಗೋಸ್ಕರವಾಗಿ ಮಾತ್ರ ಅಂತ ಅಹಂ ಮನ್ನೆ, ನಾನು ಒಪ್ಕೋತೀನಿ ಇದನ್ನು. ಭಾಷ್ಯ 53. ದೂರಂ ದೂರೇಣ ಮಹತಾ ಅಂತರೇಣ ಏತೇ ವಿಪರೀತಿ ಅನ್ಯೋನ್ಯ ವ್ಯಾವೃತ್ತ ರೂಪೇ ವಿವೇಕ ಅವಿವೇಕಾತ್ಮಕ ಅವಿವೇಕಾತ್ಮಕತ್ವಾತ್ ತಮ ಪ್ರಕಾಶವು ಇವ. ಇವು ಒಂದಕ್ಕೊಂದು ಎಷ್ಟು ದೂರವಾಗಿವೆ ಅಂತಂದರೆ ತಮ ಪ್ರಕಾಶವತ್, ಕತ್ತಲೆ ಬೆಳಕಿನಷ್ಟು ದೂರವಾಗಿವೆ. ಕತ್ತಲೆ ಬೆಳಕಿನಷ್ಟು ದೂರವಾಗಿವೆ ಅರ್ಥ ಏನು? ಎಲ್ಲಿ ಕತ್ತಲೆಯೋ ಅಲ್ಲಿ ಬೆಳಕಿಲ್ಲ, ಎಲ್ಲಿ ಬೆಳಕಿದೆಯೋ ಅಲ್ಲಿ ಕತ್ತಲೆ ಇಲ್ಲ. ಅಂದರೆ ಎಷ್ಟು ವಿರುದ್ಧ. ಈಜಿ ಸ್ವಾಮಿ ಒಂದು ದಿವಸ ಅನುಭವಿಸಿ ಹೇಳ್ತೇವೆ. ಹೋಲ್ ಉಪನಿಷತ್ ಅಪ್ರೋಚ್ ನೀವು ನೋಡಬೇಕಾದ್ರೆ ಸಾರ್ವತ್ರಿಕ ಅನುಭವದಲ್ಲಿ ಅಪ್ರೋಚ್ ಇರುತ್ತೆ. ಅವಾಗಿವಾಗ ಎಲ್ಲೋ ಒಂದು ಪೌರಾಣಿಕ ಆಧಾರವನ್ನು ತಗೊಳ್ಳುತ್ತದೆ. ನನಗೆ ಭಾರಿ ಇಷ್ಟ ಯಾಕೆ ಅಂದರೆ ವೇದಾಂತ ಅದಕ್ಕೆ ಅದರದೇ ಆದಂತಹ ಸ್ವತಂತ್ರವಾದ ನಿಲುವು ಇದೆ. ಮಕ್ಕಿ ಕಮಕ್ಕಿ ಇಲ್ಲ. 100 ಜನ ಮೆಚ್ಚುತ್ತಾರ ಅಂತೇಳಿ ಹೊಗಳಲಿಕ್ಕೆ ಹೋಗೋದಿಲ್ಲ. ಅಂಥದ್ದೆಲ್ಲ ಬುದ್ಧಿ ಉಪನಿಷತ್ತಿಗಿಲ್ಲ. ಅದು ಸ್ವತಂತ್ರವಾದ ಚಿಂತನೆ. ಬೇಕಾದ್ರೆ ನಿತ್ತಿಗೂ ಬೇಡ ಬೇಡ. ಲೈಕ್ ದಿಸ್. ಯಾರ ಮೇಲೂ ಒತ್ತಾಯ ಮಾಡೋದಿಲ್ಲ, ಯಾರ ಮೇಲೂ ಕೂಡ ಒತ್ತಡ ಹಾಕೋದಿಲ್ಲ, ಬ್ರೈನ್ ವಾಶ್ ಮಾಡೋ ಪ್ರಯತ್ನ ಮಾಡೋದಿಲ್ಲ, ನಾನ್ ಥಿಂಕಿಂಗ್ ಮಾಡೋ ಪ್ರಯತ್ನ ಮಾಡೋದಿಲ್ಲ. ಯಾಕೆ ಅದಕ್ಕೆ ಗೊತ್ತು, ದಿಸ್ ಫೆಲೋ ಈಸ್ ಎ ಥಿಂಕರ್, ಇವನು ವಿಚಾರವಂತ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಏತೆ ವಿಪರೀತೆ ಅನ್ಯೋನ್ಯ ವ್ಯಾವೃತ್ತ ರೂಪೇ. ಇವು ಒಂದಕ್ಕೆ ಒಂದು, ಒಂದಕ್ಕಿಂತ ಒಂದು ವಿಪರೀತೆ, ತದ್ವಿರುದ್ಧವಾದಂತಹ. ಈ ಒಂದಕ್ಕಿಂತ ಒಂದು, ಯಾವ ಒಂದಕ್ಕಿಂತ ಇನ್ನೊಂದು? ವಿವೇಕ ಅವಿವೇಕಾತ್ಮಕತ್ವ. ಒಂದು ವಿವೇಕಯುಕ್ತವಾದ ಮಾರ್ಗ, ಇನ್ನೊಂದು ಸೆಮಿ ವಿವೇಕ. ಸ್ವಾಮಿ ಇಲ್ಲ, ಮೊದಲು ರಿಚ್ ಕ್ಲಾಸ್, ಮಿಡ್ಲ್ ಕ್ಲಾಸ್, ಲೋವರ್ ಕ್ಲಾಸ್ ಅಂತ ವ್ಯವಹಾರದಲ್ಲಿ ಮೊದಲು ವ್ಯವಹಾರ. ಏ ನಾವು ಎಲ್ಲ ಮಿಡ್ಲ್ ಕ್ಲಾಸ್ ಜನ, ಇವೆಲ್ಲ ಹೈ ಕ್ಲಾಸ್ ಜನ, ಇವರು ಲೋ ಕ್ಲಾಸ್ ಜನ. ಮುಂದೇನಾಯಿತು, ಮತ್ತೊಂದು ಬಂತು, ಡಿವಿಷನ್ ಬಂತು, ಅಪ್ಪರ್ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್. ಅಪ್ಪರ್ ಮಿಡಲ್ ಕ್ಲಾಸ್ ಅಂತಂದರೆ ಮಿಡಲ್ ಕ್ಲಾಸ್ನೊಳಗೆ ಸ್ವಲ್ಪ ಅನುಕೂಲ ಇದ್ದವರು, ಲೋವರ್ ಮಿಡಲ್ ಕ್ಲಾಸ್ ಅಂತಂದರೆ ಮಿಡಲ್ ಕ್ಲಾಸ್ನೊಳಗೆ ಅತ್ಯಂತ ಕೆಳಗಿನವರು. ಇದು ನಂತರ ಬಂದದ್ದು. ಇತ್ತೀಚೆಗೆ ಇನ್ನೊಂದು ಬಂದದ್ದು, ಈಗ ಅಪ್ಪರ್ ಮಿಡಲ್ ಕ್ಲಾಸ್, ಮಿಡಲ್ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್. ಮಿಡಲ್ ಮಿಡಲ್ ಕ್ಲಾಸ್ ಒಂದು, ನಚಿಕೇತ ನಿನ್ನನ್ನು ನಾನು ಯಾಕೆ ಕೆಟಗರಿ ಇಡ್ತೀನಿ? ಯಾವ ಕೆಟಗರಿ ಇಡಲಿಕ್ಕೂ ಆಗೋದಿಲ್ಲ, ಯಾಕೆಂದರೆ ನೀನು ಹೈ ಕ್ಲಾಸ್ ಅಲ್ಲ, ಮಿಡ್ಲ್ ಕ್ಲಾಸ್ ಅಲ್ಲ, ಲೋವರ್ ಕ್ಲಾಸ್ ಅಲ್ಲ, ಇವೆಲ್ಲ ವ್ಯವಹಾರದೊಳಗೆ ಇವನ್ನೆಲ್ಲ ಬಿಟ್ಕೊಟ್ಟು ನೀನು ಗುರುತಿಸಿದೀಯ. ವಿವೇಕ ಮತ್ತು ಅವಿವೇಕ ಇವೆರಡೂ ತದ್ವಿರುದ್ಧವಾದ ಮಾರ್ಗಗಳು ಅಂತ ನೀನು ಗುರುತಿಸಿದೀಯ. ಎಲ್ಲ ಒಂದರಿ ಅನ್ನೋರಿಗೆ ಹೈ ಕ್ಲಾಸು, ಮಿಡಲ್ ಕ್ಲಾಸು, ಲೋವರ್ ಕ್ಲಾಸ್. ಆದರೆ ನೀನು ಗುರುತಿಸಿದ್ದೇನು, ನೀನು ವಿವೇಕ ಮತ್ತು ವಿವೇಕ ಅವಿವೇಕಾತ್ಮಕತ್ವದ ತಮ ಪ್ರಕಾಶವು ಇವ. ಆ ವಿವೇಕ ಒಂದು ವಿವೇಕ ಮಾರ್ಗ, ಇನ್ನೊಂದು ಅವಿವೇಕ ಮಾರ್ಗ. ಇವೆರಡೂ ಹೇಗಿವೆ ಅಂತಂದರೆ ಕತ್ತಲೆ ಬೆಳಕಿನಷ್ಟು ವಿರುದ್ಧವಾದ ಮಾರ್ಗಗಳು, ಕತ್ತಲೆ ಬೆಳಕಿನಷ್ಟು ವಿರುದ್ಧವಾದ ಮಾರ್ಗಗಳು. ಅದನ್ನು ನೀನು ಗುರುತಿಸಿದ್ದೀಯಾ? ದೂರಂ ದೂರೇಣ ಮಹತಾ ಅಂತರೇಣ ಏತೇ ವಿಪರೀತೇ ಅನ್ಯೋನ್ಯ ವ್ಯಾವೃತ್ತ ರೂಪೇ ವಿವೇಕ ಅವಿವೇಕಾತ್ಮಕತ್ವಾತ್ ತಮ ಪ್ರಕಾಶೌ ಇವ ವಿಶೂಚಿ ವಿಶೂಚ್ಯೌ ನಾನಾಗತಿ ಭಿನ್ನ ಫಲೇ ಸಂಸಾರ ಮೋಕ್ಷ ಹೇತುತ್ವೇನ ಇತ್ಯೇತತ. ತಮ ಪ್ರಕಾಶವು ಇವ, ತಮಸ್ಸು ಕತ್ತಲೆ ಮತ್ತು ಬೆಳಕಿನಂತೆ, ಇವು ವಿವೇಕ ಅವಿವೇಕಗಳು ವಿರುದ್ಧವಾದದ್ದು ಅನ್ನುವಂಥದ್ದು. ವಿಶೂಚಿ, ಹಾಂ, ಇವು ಏನು ಮಾಡ್ತವೆ? ಒಂದು ಇದು ಏನು ಅವಿವೇಕ ಮಾರ್ಗ ಇದೆ, ಇದು ನಾನಾಗತಿ ಭಿನ್ನ ಫಲೇ, ಅದಕ್ಕೂ ಅದರ ಫಲಗಳೇ ಬೇರೆ, ಇದರ ಫಲಗಳೇ ಬೇರೆ. ವಿವೇಕ ಮಾರ್ಗದ ಫಲವೇ ಬೇರೆ, ಅವಿವೇಕ ಮಾರ್ಗದ ಫಲವೇ ಬೇರೆ. ನಾನಾಗತಿ ಅಂದರೆ ಅನೇಕ ಅಲ್ಲ, ನಾನಾಗತಿ ಅಂದರೆ ವಿವೇಕದ ಫಲ ಮತ್ತು ಅವಿವೇಕ ಫಲ. ವಿವೇಕದ ಫಲ ಅಂದರೆ ವಿವೇಕ ಮಾರ್ಗದಿಂದ ಅನುಸರಿಸುವ ಫಲ, ಅವಿವೇಕದ ಫಲ ಅಂದರೆ ಅವಿವೇಕ ಮಾರ್ಗವನ್ನು ಅನುಸರಿಸುವ ಫಲ. ಏನು ಫಲಪ್ಪ? ಒಂದು ಸಂಸಾರ ಹೇತು, ಇನ್ನೊಂದು ಮೋಕ್ಷ ಹೇತು. ವಿವೇಕ ಮಾರ್ಗ ಇದು ಮೋಕ್ಷಕ್ಕಾಗಿ, ಅವಿವೇಕ ಮಾರ್ಗ ಇದು ಸಂಸಾರಕ್ಕಾಗಿ. ಇತ್ತೀತತೆ ಅಂದ್ರೆ ಸಂಸಾರ ಮೋಕ್ಷ ಹೇತುತ್ವೇನ ಫಲ. ಇವೆರಡು ಫಲಗಳು ವಿಪರೀತ ಫಲಗಳು. ಹಾಂ, ಇವು ಅನ್ಯ ಅನ್ಯವ ಅನ್ಯ ಅನ್ಯ ಅನ್ಯ ವ್ಯಾವೃತ್ತ, ಒಂದಕ್ಕೆ ಒಂದು ಅನ್ಯವಾದಂಥ ಫಲ. ಇವು ಅನ್ಯೋನ್ಯ ಫಲಗಳಲ್ಲ. ಒ ಬಿ ಟೀಕೆ, ಎ ಬಿ ಟೀಕೆ, ಇದಕ್ಕೆ ಅನ್ಯೋನ್ಯ ಅಂತ ಕರೀತಾರೆ. ಯಾವ ಮಾರ್ಗ ಆದರೆ ಏನು ಮಾರ್ಗ, ಎಲ್ಲ ಭಗವಂತನ ಮಾರ್ಗ ಇದೆ. ಡ್ರೈ ಫಿಲಾಸಫಿ ನಡೆಯೋಂಗಿಲ್ಲ, ಶುಷ್ಕ ವೇದ ಅಂತ. ಯಾವ ಮಾರ್ಗ ಏನು ಹೇಳ್ರಿ? ಪರಾವಿದ್ಯೆ ಆದ್ರೇನು, ಅಪರಾವಿದ್ಯೆ ಆದ್ರೆ ಹಂಗೆ ಹೇಳಿಕ್ಕಾಗ್ತದ? ಕತ್ತಿರಿದ್ರೇನು, ಬೆಳಕಿದ್ರೇನು, ಎಲ್ಲ ಒಂದಪ್ಪ. ಹೋಗಿ ಬಾವೇನ ಹಾಕ್ರಿ, ಅಲ್ಲಿ ಭಾರಿ ಕತ್ತಲಿದ ಅಂತ. ಬಾವಿಯೊಳಗೆ ಭಾರಿ ಕತ್ತಲಿದ, ಹಾಗೆ ಹೇಳಲಿಕ್ಕಾಗೋದಿಲ್ಲ. ಎಲ್ಲ ಮಾರ್ಗಗಳು, ಎಲ್ಲ ಧರ್ಮಗಳು ಒಂದೇ, ಬಹಳ ಡೇಂಜರಸ್ ಹೇಳಿಕೆ. ಎಲ್ಲ ಧರ್ಮಗಳು ಒಂದೇ, ಎಲ್ಲ ಮಾರ್ಗಗಳು ಒಂದೇ. ನೆವರ್, ತಲೆ ಇದ್ದವನು ಒಬ್ಬನು ಇಂಥ ಮಾತು ಹೇಳಬಾರ್ದು, ತಲೆ ಇದ್ದವನು ಇದನ್ನು ಅನುಸರಿಸಬಾರ್ದು. ಡೂಸ್ ಆ್ಯಂಡ್ ಡೋಂಟ್ಸ್ ಅಲ್ಲ, ಎಲ್ಲ ಧರ್ಮ ಒಂದೇ. ಬಟ್ ಡೂಸ್ ಆ್ಯಂಡ್ ಡೋಂಟ್ಸ್ ಮಾತ್ರ ಧರ್ಮ ಅಲ್ಲಲ್ಲ. ಡೂಸ್ ಆ್ಯಂಡ್ ಡೋಂಟ್ಸ್ ಅಂದ್ರೇನು? ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ಏನು ಮುಟ್ಟಬೇಕು, ಏನು ಮುಟ್ಟಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಏನು ಇವೆಲ್ಲ ವ್ಯಾವಹಾರಿಕವಾದ ನಡವಳಿಕೆಗಳು ಏನಿವೆಯೋ ಅವುಗಳನ್ನು ಸೂಪರ್ ಫೈನ್ ಮಾಡ್ತಾ ಹೋದದ್ದಾದರೆ ಆ ದೃಷ್ಟಿಯಿಂದ ಎಲ್ಲ ಧರ್ಮಗಳು ಒಂದೇ. ಸುಳ್ಳು ಮಾತಾಡುವಂತ ಯಾವ ಧರ್ಮನೂ ಹೇಳೋದಿಲ್ಲ. ಸತ್ಯವನ್ನೇ ಮಾತಾಡುವಂತ ಎಲ್ಲ ಧರ್ಮಗಳು ಹೇಳ್ತವೆ. ಭಗವಂತನ ಧ್ಯಾನಿಸು, ಭಗವಂತನ ಆರಾಧಿಸು, ನೀವು ಯಾವ ಹೆಸರಿಂದ ಆರಾಧಿಸ್ತೀವೋ ಆರಾಧಿಸು, ಎಲ್ಲ ಧರ್ಮದವರು ಒಪ್ಪುತ್ತಾರೆ. ಬಡವರ ಸೇವೆಯನ್ನು ಮಾಡು, ದೀನ ದಲಿತರಿಗೆ ರಕ್ಷಣೆಯನ್ನು ಕೊಡು, ರೋಗಿಗಳ ಸೇವೆಯನ್ನು ಮಾಡು ಎಲ್ಲ ಧರ್ಮದವರು ಹೇಳ್ತಾರೆ. ಆದ್ದರಿಂದ ಎಲ್ಲ ಧರ್ಮಗಳು ಒಂದು, ಆ ಮಟ್ಟದಲ್ಲಿ ಎಲ್ಲ ಧರ್ಮಗಳು ಒಂದು, ಫೈನ್. ಬಟ್ ಅಷ್ಟಕ್ಕೆ ಮುಗಿಯಲಿಲ್ಲಲ್ಲ, ಸೃಷ್ಟಿ ಇದೆ, ಸೃಷ್ಟಿಕರ್ತ ಯಾರು ಪ್ರಶ್ನೆ ಬಾಕಿ ಇದೆ. ಅವನು ಯಾಕೆ ಬಡವ, ಇವನು ಯಾಕೆ ಶ್ರೀಮಂತ, ಅವನು ಯಾಕೆ ಭಿಕ್ಷೆ ಬಿಡ್ತಾನೆ, ಇವನು ಯಾಕೆ ಭಿಕ್ಷೆ ಕೊಡ್ತಾನೆ, ಅವನು ಅಂತಹ ಗುಡಿಸಲಲ್ಲಿ ಯಾಕಿದ್ದಾನೆ, ಇವಂತ ಅರಮನೆಯಲ್ಲಿ ಯಾಕಿದ್ದಾನೆ, ಅವನು ಫುಟ್ಪಾತ್ ಮೇಲೆ ಯಾಕೆ ಮಲ್ಕೊಂಡಿದ್ದಾನೆ, ಇವಕ್ಕೆ ಸಮಾಧಾನ ಯಾವ ಧರ್ಮ ಕೊಡ್ತದೆ? ಕೊಡ್ತದೆ. ಒಂದು ವೇಳೆ ಇವುಗಳ ಚಿಂತನೆಯೂ ಧರ್ಮದಲ್ಲಿ ಇದ್ದದ್ದಾದರೆ, ಇವುಗಳ ಚಿಂತನೆ ಹೇಗೆ ಶುರು ಆಗ್ತದೆ? ಸೃಷ್ಟಿ, ಸೃಷ್ಟಿಕರ್ತ. ಈ ಫಿಲಾಸಫಿಯಲ್ಲಿ ಎಲ್ಲರೂ ಮುಗ್ಗರಿಸಿದ್ದಾರೆ. ಆದ್ದರಿಂದ ಎಲ್ಲ ಧರ್ಮ ಒಂದು ಅಲ್ಲ. ಅರ್ಥ ಆಯ್ತು ನಿಮಗೀಗ? ಮುಗ್ಗರಿಸ್ಬಿಟ್ಟಾರೆ ಎಲ್ಲರೂ. ಯಾರು ಅಲ್ಲಿದ್ದಾನೆ, ಅವ್ರು ಇಲ್ಲಿದ್ದಾನೆ, ಅವ ಎಲ್ಲೋಗಿದ್ದಾನೆ, ಆಚೆಗಿದ್ದಾನೆ, ಅವ ಮಗನ ಕಳಿಸ್ಕೊಡ್ತಾನೆ, ಬಂಟನನ್ನು ಕಳಿಸ್ಕೊಡ್ತಾನೆ, ಖುದ್ ಆ ತಾನೇ ಬರ್ತಾನೆ. ಅಲ್ಲ ಯಾರು ಅಲ್ಲ ಅಲ್ಲ ಯಾರು ಇದ್ರೆ ಯಾರು ಅಂತ ಹೇಳ್ಬೋದಾಗಿತ್ತು. ಅಲ್ಲ ಅನ್ನೋ ಇಲ್ಲೇ ಇಲ್ಲ. ಅಲ್ಲ, ನಾನು ಕೇಳೋದು, ಭಗವಂತನ ಪುತ್ರನು, ಭಗವಂತನ ದಾಸನು, ಸೇವಕನು, ಏನಂತ ಹೇಳ್ತಾರೆ ಅವರು ಗೊತ್ತಿಲ್ಲ. ಇವ್ರು ಮಾತ್ರ ಮಗ್ದಿ ಕ್ಲಿಯರ್ ಹೇಳ್ತಾರೆ, ಜೀಸಸ್ ಈಸ್ ದಿ ಸನ್ ಆಫ್ ದಿ ಗಾಡ್ ಅಂತಾರೆ. ದೇವಪುತ್ರ, ದೇವರಲ್ಲ ದೇವಪುತ್ರ. ಇಲ್ಲಿ ಮುಗ್ಗರಿಸ್ಬಿಟ್ಟಾರೆ. ಹೀಗಾಗಿ ಎಲ್ಲ ಧರ್ಮಗಳು ಒಂದು ಅಂತ ಹೇಳೋದಾಗಲಿ, ಅಥವಾ ಎಲ್ಲ ಮಾರ್ಗಗಳು ಒಂದೇ ಕಡೆಗೂ ಹೆಂಗೆ ಒಂದು ಒಂದು ವಿವೇಕದ ಮಾರ್ಗ, ಇನ್ನೊಂದು ಅವಿವೇಕದ ಮಾರ್ಗ, ಎಲ್ಲ ಮಾರ್ಗ ಒಂದು ಹೆಂಗೆ ಆಗ್ತವೆ? ತದ್ವಿರುದ್ಧವಾದಂಥ ಮಾರ್ಗಗಳು. ಒಂದು ಸಂಸಾರಕ್ಕೆ ತೊಗೊಂಡೋಗ್ತದೆ, ಇನ್ನೊಂದು ಮೋಕ್ಷಕ್ಕೆ ತೊಗೊಂಡೋಗ್ತದೆ, ಸಂಸಾರದ ಬಿಡುಗಡೆ ಮಾಡುತ್ತದೆ. ಅಯ್ಯೋ ಯಾಕ್ರಿ ತಲೆ ಕೆಡಿಸ್ಬೇಕು, ಬಿಡುಗಡೆ ಅಂದರೂ ಒಂದೇ, ಬಂಧನ ಅಂದರೂ ಒಂದೇ. ಇಷ್ಟೇ ಇವರು, ಇವ್ರ ಅನಿವಾರ್ಯ ಇಷ್ಟ. ಚಿಂತನೆ ಮಾಡೋಂಗಿಲ್ಲ, ಆಲೋಚನೆ ಮಾಡೋಂಗಿಲ್ಲ, ವಿಚಾರ ಮಾಡೋದಿಲ್ಲ. 99% ಆಫ್ ದಿ ಹ್ಯೂಮನ್ ಸೊಸೈಟಿ ಈಸ್ ದ ಸೇಮ್, ನಾನ್ ಥಿಂಕಿಂಗ್. ವಿಚಾರ ಮಾಡೋಂಗೆ, ವಿಚಾರ ಮಾಡೋರೇ ಮುಗ್ಗರಿಸ್ತಾರೆ. ವೈಶೇಷಿಕಾಹ, ಸಾಂಖ್ಯಾಹ, ಇವರೆಲ್ಲ ವಿಚಾರವಂತರು. ಇವರು ಇವರೇ ಮುಗ್ಗರಿಸ್ತಾರೆ. ದ್ವೈತಿನಃ, ಏನು ಕಡಿಮೆನ, ಎಂಥ ಪಾಂಡಿತ್ಯ ಇರ್ತದೆ ಗೊತ್ತಾ? ಪಂಡ್ರಿನಾಥ ಆಚಾರ್ಯ ಗಲಗಲಿ ಅಂತಿದ್ರು, ಏನು ಮಾಡೋದು? ಗಲಗಲಿ ಪಂಡಿತ ಪಂಡರಿನಾಥಾಚಾರ್ಯ, ಗಲಗಲಿ ಪಂಡರಿನಾಥಾಚಾರ್ಯ, ಪಂಡರಿನಾಥಾಚಾರ್ಯ ಗಲಗಲಿ ಅಂತಿದ್ರು. ಏನು ಸಂಸ್ಕೃತ ನಾಲಿಗೆ ತುದಿಯೊಳಗೆ ಸರಸ್ವತಿ ಕುಣಿತಾಳು, ಎಷ್ಟು ಚಂದ, ಎಷ್ಟು ಚಂದ. ಗಂಗೆ ಮೇಲೆ ಒಂದು ಸ್ತೋತ್ರ ಹೇಳ್ತಿದ್ರು, ಆ ಗಂಗೆ ಜುಳು ಜುಳು ಹರಿದಂಗೆ ಆ ಸ್ತೋತ್ರ ಹೇಳ್ತಿದ್ರು ದೈತಿ. ಅವ್ರ ಸಂಸ್ಕೃತ ಪಾಂಡಿತ್ಯ ಎಕ್ಸಲೆಂಟ್. ನಾನು ನಮಸ್ಕಾರ ಮಾಡ್ತೀನಿ ಅವ್ರಿಗೆ. ತರ್ಕ ಪಾಂಡಿತ್ಯ ಎಕ್ಸಲೆಂಟ್, ನಮಸ್ಕಾರ ಮಾಡ್ತೀನಿ. ಆದರೆ ಪಾರಮಾರ್ಥಿಕ ಚಿಂತನೆ ಡುಮುಕ್. ಪಂಡಿತರಾದ್ರೆ ಏನಾಯ್ತು, ತಾರ್ಕಿಕರಾದ್ರೆ ಏನಾಯಿತು? ಆ ವಿಷಯದಲ್ಲಿ ಎಲ್ಲರೂ ಮುಗ್ಗರಿಸಿದ್ದಾರೆ, 99% ಆಫ್ ದ ಸೊಸೈಟಿ. ಹೀಗಾಗಿ ಲಕ್ಕಿ, ನಿನಗೆ ಸಂಪ್ರದಾಯಸ್ಥ ಒಬ್ಬ ಗುರು ಸಿಕ್ಕ, ನಿನಗೆ ಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು, ನಿನ್ನ ಕೈಯಲ್ಲಿ ಶಾಸ್ತ್ರ ಬಂದು ಕೂತ್ಕೊಂಡಿದೆ. ದಿನಕ್ಕೆ 2 ಸಾಲ ನೀ ಅಭ್ಯಾಸ ಮಾಡು, ನಿನಗೆ ಒಂದೇ ಒಂದು ಶ್ಲೋಕ ಅಭ್ಯಾಸ ಮಾಡು, ಆದರೆ ನಿನ್ನಂಥ ಲಕ್ಕಿಯಷ್ಟು ಪರ್ಸೆಂಟ್ ನಂಬರ್ ಯಾರು ಅವಸರ ಬೇಡ, ಇಷ್ಟು ಜನ್ಮ ಹೋಗ್ಯಾವ ಇನ್ನೊಂದು 4 ಜನ್ಮ ಹೋಗ್ತಾವಷ್ಟು. ಆದರೆ ಇದರೊಳಗೆ ನಿವೃತ್ತಿ ಅನ್ನೋದಿಲ್ಲ, ಭಾರಿ ಬ್ಯೂಟಿಫುಲ್ ಇದು. ಇಲ್ಲದೆ ಹೋದರೆ ಒಂದಕ್ಕೊಂದು ವಿರುದ್ಧವಾದಂಥ ಮಾರ್ಗಗಳು. ತಮ ಪ್ರಕಾಶವು ಇವ ಸಂಸಾರ ಮೋಕ್ಷ ಹೇತುತ್ವ ಏನೈತೆ ಅಂತ ಕೀತಿ ಇತಿ ಉಚ್ಯತೆ. ಯಾವು ಎರಡು ಮಾರ್ಗಗಳು ಮತ್ತೆ ಹೇಳ್ತಾರೆ? ಯಾಚ ಅವಿದ್ಯಾ ಪ್ರಿಯ ವಿಷಯ, ವಿದ್ಯಾ ಇತಿ ಚ ಶ್ರೇಯ ವಿಷಯ, ಜ್ಞಾತ ನಿರ್ಜ್ಞಾತ ಅವಗತ ಪಂಡಿತೈ. ಅವು ಯಾವ ಎರಡು ಮಾರ್ಗ ಅಂತ ಕೇಳಿದರೆ, ಪ್ರೇಯ ಮಾರ್ಗ ಇದು ಅವಿದ್ಯಾಪ್ರದವಾಗಿರುವ ಮಾರ್ಗ, ಅವಿದ್ಯೆಯಿಂದ ಕೂಡಿದ ಮಾರ್ಗ ಪ್ರೇಯ ಮಾರ್ಗ. ಅದರೊಳಗಿರುವಂಥ ವಿಷಯಗಳೆಲ್ಲ ಅವಿದ್ಯಾ ವಿಷಯಗಳೇ ಅಂತ ತಿಳ್ಕೊಂಬಿಡಿ ಈಗ ನೀವು. ಅದು ಎಷ್ಟೇ ಸುಂದರವಾಗಿ ಅಲಂಕಾರಿಕವಾಗಿ ಮಾತಾಡಿದ್ರು ಕೂಡ ಅದು ಅವಿದ್ಯಾ ವಿಷಯವೇ. ಲೋಕಾದಿಗಳನ್ನು ಮಾತಾಡ್ತದೆ, ಏಹಿ ಏಹಿ ಅಂತ ಸ್ವಾಗತ ಮಾಡ್ತಾರಂತಲ್ಲ ಮೇಲೆ. ಯಾರು ಸ್ವರ್ಗಕ್ಕೆ ಬರ್ತಾರೆ ಅವ್ರಿಗೆ, ಇವರೆಲ್ಲ ಬೇಂಡ್ ಬಾಜಾದವ್ರು ಹೆಂಗೆ ವೇಷ ಹಾಕ್ಕೊಂಡಿರ್ತಾರಲ್ಲ, ಹಾಗೆಲ್ಲ ವೇಷ ಹಾಕ್ಕೊಂಡಿರ್ತಾರ ವೇಷ ಅಂತ ಒಂದು ಯಾವುದೋ ಪುರಾಣದಲ್ಲಿ ಹೇಳಿದ್ದಾರೆ ಅಂತಲ್ಲಿ ಮುಗಿಸ್ಬಿಡ್ರಿ. ಅವ್ರು ಹಂಗೆ ಡ್ರೆಸ್ ಹಾಕ್ಕೊಂಡಿರ್ತಾರೆ, ಅಮೋಘವಾದ ವಾದ್ಯಗಳಿರ್ತವೆ. ಆ ವಾದ್ಯಗಳನ್ನು ಮತ್ತೆ ಕೆಲವೊಂದು ವಿಶೇಷವಾದಂಥ ಪರಿಚಾರಕರಿರ್ತಾರೆ, ಅವರು ಬಾಡಲಾರದ ಒಣಗಲಾರದ ಶುಷ್ಕವಾಗದ ಹೂವಿನ ಹಾರವನ್ನು ಹಾಕಿ ಸ್ವಾಗತ ಮಾಡ್ತಾರೆ. ಏನಂತ, ಏಹಿ ಸ್ವರ್ಗಂ ಪಶ್ಯತು ಏಹಿ ಏಹಿ ಕರ್ಕೊಂಡು ಹೋಗ್ತಾರಂತೆ. ಇಲ್ಲಿ ಯಾರಿಗೆ ಕರ್ಕೊಂಡು ಹೋಗ್ತಾರೆ ನಮಗೆ? ಇಲ್ಲಿ ಯಾರು ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೋಡ್ರಿ ಎಷ್ಟು, ಯಾಕೆ ಅಷ್ಟು ಪುಣ್ಯ ನೀನು ಮಾಡಿದೀಯ. ಹೀಗೆ ಅವರೆಲ್ಲ ಏನು ಮಾಡ್ತಾರೆ, ಈ ಉಪಕಾರವಾಗಿ ನಿನಗೆ ಎಷ್ಟೇ ಆಕರ್ಷಿಸಿದರೂ ಕೂಡ ಅದಷ್ಟು ಅವಿದ್ಯಾ. ಇನ್ನೂ ನಿಮಗೆ ತಿಳಿಯೋ ಹೆಂಗೆ ಹೇಳಬೇಕಂದ್ರೆ, ಎಷ್ಟೇ ಯೂನಿವರ್ಸಿಟಿ ಸರ್ಟಿಫಿಕೇಟ್ಗಳನ್ನು ಎಷ್ಟೇ ಮೆಡಲ್ಗಳನ್ನು ನೀನು ಎಷ್ಟೇ ಹೊಗಳಿಕೆಗಳನ್ನು ಮೀಡಿಯಾ ಹೊಗಳಿಕೆಗಳನ್ನು ಗಳಿಸಿದರೂ ಚಿಂತೆ ಇಲ್ಲ, ಅಷ್ಟು ಅವಿದ್ಯಾ. ಅವಿದ್ಯಾ ಪ್ರೇಯ ವಿಷಯ ಆಯಿತು, ಹೋಗಲಿ ಬಿಡಿ. ಮತ್ತು ಇನ್ನೊಂದು ವಿಷಯ ಯಾವುದು? ವಿದ್ಯಾ ಇತಿ ಚ ಶ್ರೇಯ ವಿಷಯ, ಶ್ರೇಯ ಮಾರ್ಗದಲ್ಲಿದ್ದವರು ವಿದ್ಯೆಯನ್ನು ಹೊಂದುತ್ತಾರೆ, ಪ್ರೇಯ ಮಾರ್ಗದಲ್ಲಿದ್ದವರು ಅವಿದ್ಯೆಯಲ್ಲೇ ಮುಳುಗಿರ್ತಾರೆ. ವಿದ್ಯೆಯನ್ನು ಪಡೆದವರು ಏನಾಗ್ತಾರೆ? ವಿದ್ಯಾಜ್ಞಾತ ನಿರ್ಜ್ಞಾತ, ಜ್ಞಾತ ನಿರ್ಜ್ಞಾತ ಅವಗತ ಪಂಡಿತೈ. ತಿಳುವಳಿಕೆ ಮತ್ತು ತಿಳುವಳಿಕೆ ರಹಿತವಾದಂಥ ವಿಚಾರವನ್ನು ಪಂಡಿತರು ಅರ್ಥಿಸಿಕೊಂಡಿರುತ್ತಾರೆ. ಇವು ಪಂಡಿತರಿಗೆ ನಿಶ್ಚಯವಾಗಿರು ಅವಗತ, ಅವಗತ ಅಂದರೆ ನಿಶ್ಚಯ. ಪಂಡಿತರಿಗೆ ಪಂಡಿತರಿಂದ ಇವು ನಿಶ್ಚಯಿಸಲ್ಪಟ್ಟಿವೆ. ತತ್ರ ವಿದ್ಯಾಭೀಪ್ಸಿನಂ ವಿದ್ಯಾರ್ಥಿನಂ ನಚಿಕೇತಸಂ ತ್ವಾಂ ಅಹಂ ಮನ್ನೇ. ನಾನು ನಿನ್ನನ್ನು ವಿದ್ಯೆಗಾಗಿ ಉತ್ಸುಕನಾದಂಥವನು ಅಂತ ಪರಿಗಣಿಸ್ತೇನೆ. ಹೇ ನಚಿಕೇತ, ಅಹಂ ಮನ್ನೇ, ನಾನು ನಿನ್ನಗೆ ನಾನು ನಿನ್ನನ್ನು ಪರಿಗಣಿಸುತ್ತೇನೆ. ಏನೆಂದು ಪರಿಗಣಿಸುತ್ತೇನೆ? ವಿದ್ಯಾಭೀಪ್ಸಿನಂ, ವಿದ್ಯೆಯನ್ನೇ ಬಯಸಿ ಬಂದಂಥವನಿಗೆ ವಿದ್ಯಾಭೀಪ್ಸಿನಂ ಅಂತ ಕರೀತಾರೆ. ವಿದ್ಯಾಭೀಪ್ಸಿನಂ, ವಿದ್ಯೆಯನ್ನೇ ಬಯಸಿ ಬಂದವನು ಯಾರು ಅವನು ವಿದ್ಯಾಭೀಪ್ಸಿನಂ. ನಿನ್ನ ಬಗ್ಗೆ ಹಾಗೆ ಅಭಿಪ್ರಾಯವನ್ನು ಇಟ್ಕೊಳ್ತೀನಿ. ಅಕಸ್ಮಾತ್ ಅದು ಯಾಕೆ ಹಾಗೆ ನಿರ್ಣಯಕ್ಕೆ ಬರ್ತಾನೋ ಯಮ? ಏಕೆಂದರೆ ಯಸ್ಮಾತ್ ಕಾರಣಾತ್ ಯಸ್ಮಾತ್ ಅವಿದ್ವತ್ ಬುದ್ಧಿ ಪ್ರಲೋಭಿನಃ ಅವಿದ್ವತ್ ಬುದ್ಧಿ ಪ್ರಲೋಭಿನಃ ಕಾಮಾಃ ಅಪ್ಸರಃ ಪ್ರಭೃತಯಃ ಬಹವಃ ಅಪಿ ತ್ವಾಂ ನ ಅಲೋಲುಪಂತ ನ ವಿಚ್ಛೇದಂ ಕೃತವಂತಃ ಶ್ರೇಯಮಾರ್ಗಾತ್ ಆತ್ಮ ಉಪಭೋಗ ಅಭಿವಾಂಛಾ ಸಂಪಾದನೇನ. ಆತ್ಮಜ್ಞಾನವನ್ನೇ ಸಂಪಾದಿಸಿಕೊಳ್ಳಬೇಕು ಅನ್ನುವಂತಹ ಶ್ರೇಯ ಮಾರ್ಗದಿಂದ ನಾನು ನಿನಗೆ ಪ್ರಲೋಭನ ಮಾಡಿದಂತಹ ಈ ಕಾಮಗಳು, ಈ ಅಪ್ಸರರು, ಈ ಪ್ರಭೃತೆಯರು, ಅನೇಕ ಅನೇಕ ಪರಿಚಾರಿಕೆಯರು, ಆಯುಷ್ಯ, ಈ ಐಶ್ವರ್ಯ, ಈ ಸಂಪತ್ತು ಯಾವೂ ಕೂಡ ನಿನ್ನನ್ನು ಆ ಮಾರ್ಗದಿಂದ ತಪ್ಪಿಸಲಿಕ್ಕೆ ಆಗಲಿಲ್ಲ. ಇಷ್ಟು ಬೇರೆ ಯಾರಿಗಾದರೂ ಹೇಳಿದರೆ ಅವಿದ್ಯಾವಂತರಿಗೆ, ಮೂಢರಿಗೆ, ಮೂರ್ಖರಿಗೆ ಪ್ರಲೋಭನ ಅವರಿಗೆಲ್ಲ ಅಂತಿದ್ರು ಏನೋ ಗೊತ್ತಿಲ್ಲ. ಆದರೆ ನಿನಗೆ ಏನೇನು ಕೊಟ್ಟರು ಯಾವುದೂ ನಿನಗೆ ಪ್ರಲೋಭನ ಮಾಡಿಲ್ಲ. ಕಾಮಃ ಅಪ್ಸರಃ ಪ್ರಭೃತಯ ಬಹವಃ ಅಪಿ, ಎಷ್ಟೊಂದು ಕಾಮಗಳನ್ನು ನಿನಗೆ ನಾನು ತೋರಿಸಿದೆ. ನ ಅಲೋಲುಪಂತಹ, ನೀನು ಅವುಗಳ ಬಗ್ಗೆ ಆಕರ್ಷಿತನಾಗಲಿಲ್ಲ. ಅಷ್ಟೇ ಅಲ್ಲ, ವಿಚ್ಛೇದಂ ಕೃತವಂತಹ ಅತ್ಯಸ್ರಾಕ್ಷಿ ವಿಚ್ಛೇದಂ ಕೃತವಂತಹ, ನೀ ಏನು ಮಾಡಿಬಿಟ್ಟೆ ಅವನಿಲ್ಲ, ಹಾಗೆಯೇ ವಾಪಸ್ ಮಾಡಿಬಿಟ್ಟೆ. ಅರ್ಥಾತ್ ಶ್ರೇಯ ಮಾರ್ಗದಿಂದ ಇವು ಯಾವ ಕಾಮಗಳು ನಿನ್ನನ್ನು ತಪ್ಪಿಸಲಿಲ್ಲ. ಅತಃ ವಿದ್ಯಾರ್ಥಿನಂ ಶ್ರೇಯಃ ಭಾಜನಂ ಮನ್ನೇ ಇತಿ ಅಭಿಪ್ರಾಯಃ. ಆದ್ದರಿಂದ ನಾನು ಏನನ್ನು ನಿನ್ನ ಬಗ್ಗೆ ಏನನ್ನು ನಿಶ್ಚಯ ಮಾಡ್ತೀನಿ ಅಂತಂದರೆ, ನೀನು ವಿದ್ಯೆಯನ್ನೇ ಬಯಸಿ ಬಂದಂತಹ ಶ್ರೇಷ್ಠ ವಿದ್ಯಾರ್ಥಿ ಎಂದು ಪರಿಗಣಿಸುತ್ತೇನೆ. ಹೌದೋ? ಭಾಜಮಾನಂ ಭಾಜನಂ ಮನ್ನೇ, ಶ್ರೇಯೋ ಭಾಜನಂ ಮನ್ನೇ, ಶ್ರೇಯ ಮಾರ್ಗವನ್ನು ಆನಂದಿಸುವಂತಹ ವಿದ್ಯಾರ್ಥಿ ಎಂದು ನಾನು ಪರಿಗಣಿಸುತ್ತೇನೆ. ಅವಿದ್ಯಾಯಾಮಂತರೇ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ದಂದ್ರಮ್ಯಮಾನಾಃ ಪರ್ಯಂತಿ ಮೂಢಾಃ ಅಂಧೇನೈವ ನೀಯಮಾನಾ ಯಥಾಂಧಾಃ ಅವಿದ್ಯಾಯಾಮಂತರೇ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ದಂದ್ರಮ್ಯಮಾನಾಃ ಪರ್ಯಂತಿ ಮೂಢಾಃ ಅಂಧೇನೈವ ನೀಯಮಾನಾ ಯಥಾಂಧಾಃ. ಕುರುಡನು ಕುರುಡರಿಗೆ ದಾರಿ ತೋರಿಸಿದಂತೆ ಸಮಾಜವು ದಾರಿ ತೋರಿಸ್ತಾ ಇದೆ. ಯಾರಿಗೆ? ಸಮಾಜದಲ್ಲಿ ಇದ್ದವರು ಕುರುಡರು. ದಾರಿ ತೋರಿಸೋರು 64 ವರ್ಷ ಇದು ಆಗಿದೆ ನಮಗೆ. ಯಾರು ನಮಗೆ ತಪ್ಪು ದಾರಿ ತೋರಿಸಿದ್ರು ಅದನ್ನು ಸರಿ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಇವರು, ನಾನು ಅದೇ ಹೇಳ್ತಾ ಇದ್ದೆ ಔಟ್ ಆಫ್ ಸಬ್ಜೆಕ್ಟ್, ಇವರು ಎಷ್ಟೇ ಹಾರಾಡಲಿ, ಎಷ್ಟೇ ಕುಣಿದಾಡಲಿ, ಎಷ್ಟೇ ಕಾಮೆಂಟ್ಸ್ ಮಾಡಲಿ ಮೋದಿ ವಿರುದ್ಧ, ಏನು ಬೇಕಾದ್ರು ಮಾಡಲಿ ಅವರು. ಇವರಂದ್ರೆ ಯಾರು? ಲಾಲು ಪ್ರಸಾದ್ ಇತ್ಯಾದಿಗಳು. ಈ ಏನೂ ಮಾಡಲಿಕ್ಕಾಗೋದಿಲ್ಲ ಇವರಿಂದ. ಎಷ್ಟೇ ಇದೆ ಏನಂತಾರೆ, ವಿರೋಧ ಪಕ್ಷಗಳೆಲ್ಲ ಒಂದಾಗಬೇಕು, ಆಗಲಿ ಇನ್ನೂ 50 ಪಕ್ಷ ಕೂಡಿಸಿಕೊಡ್ರಿ, ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಕಾರಣ ಏನು ಅಂತಂದರೆ, 64 ವರ್ಷಗಳಿಂದ ಆಳ್ತಾ ಬಂದಿರುವಂತಹ ಕಾನ್ಸೆಪ್ಟೇ ಬೇರೆ. ಈ ಕಾನ್ಸೆಪ್ಟೇ ಬೇರೆ. ಜನರಿಗೆ ಈ ಕಾನ್ಸೆಪ್ಟ್ ಹಿಡಿಸ್ಯದ, ಗೊತ್ತಾಗ್ಯದ. ಆ ಕಾನ್ಸೆಪ್ಟ್ ಹೆಂಗಿತ್ತು ಅಂದರೆ, ಪವರ್ ರಾಜಕೀಯ. ಈ ಕಾನ್ಸೆಪ್ಟ್ ಹೇಗಿದೆ ಅಂದರೆ, ರಾಷ್ಟ್ರ ಸೇವಾ, ರಾಷ್ಟ್ರ ಅಭಿವೃದ್ಧಿ, ರಾಷ್ಟ್ರ ವಿಕಾಸ, ಸಮಾಜದ ಒಗ್ಗಟ್ಟು. ಈ ಕಾನ್ಸೆಪ್ಟೇ ಬೇರೆ. ಈ ಕಾನ್ಸೆಪ್ಟು ಅಲ್ಲಿ ಇದ್ದಿದ್ದೇ ಇಲ್ಲ. ಹೀಗಾಗಿ ಇವರೆಲ್ಲ ಯಾರು? ಇವರು ಇವರು ಅದೇ ಕಾನ್ಸೆಪ್ಟ್ನೊಳಗೆ ಮುಳುಗಿ ಮುಳುಗಿದ್ದವರು. ನಾವು ಖರ್ಗೆ ಅನ್ನೋ, ಧರ್ಮವೈರ ಅನ್ನೋ, ಇವೆಲ್ಲ ಹಳೆ ಹುಲಿಗಳು. ಏನೇನೋ ಮಾಡಲಿಕ್ಕಾಗೋದಿಲ್ಲಕ್ಕೆ, ಬಿಕಾಸ್ ಕಾನ್ಸೆಪ್ಟ್. ಈ ಒಂದು ಮಾತ್ರ ಸಾಧ್ಯ ಇದೆ, ಅವರು ಇವರ ಹಾಗೆ ಪಾಲಿಸಿಗಳನ್ನು ಚೇಂಜ್ ಮಾಡ್ಕೋಬೇಕು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ತಮ್ಮ ತಮ್ಮ ಕಾನ್ಸೆಪ್ಟ್ಗಳನ್ನು ಚೇಂಜ್ ಮಾಡ್ಕೋಬೇಕು. ಸಾಧ್ಯನೇ ಇಲ್ಲ, ಸಾಧ್ಯನೇ ಚೇಂಜ್ ಮಾಡ್ಕೋ. ಹೀಗಾಗಿ ಯಾರಿಂದಲೂ ಏನೂ ಮಾಡಲಿಕ್ಕಾಗೋದಿಲ್ಲ. ಮೋದಿ ಪ್ರೆಸೆಂಟೆಡ್ ಎ ನ್ಯೂ ಎರಾ, ಹೊಸ ಹೊಸ ಯುಗವನ್ನು ನಮ್ಮ ಎದುರಿಗೆ ತಂದಿಟ್ಟಿದ್ದಾನೆ. ಸೊ ಇವರೆಲ್ಲ ಕುರುಡ್ರಂತೆ ಇದ್ದವರು, ಇವರೇನು ನಮ್ಮ ದಾರಿ ತೋರಿಸ್ತಾರೆ? ಮತ್ತೆ ಅವರು ಕುರುಡ್ರು ಅಂತ ಅವರಿಗೂ ಗೊತ್ತಿಲ್ಲ, ಅವ್ರು ತೋರಿಸಿದ ದಾರಿಗಳು ನಾವು ಹೋಗ್ತಾ ಇದ್ದೀವಿ, ನಮಗೂ ಗೊತ್ತಿಲ್ಲ ನಾವು ಕುರುಡ್ರು ಅಂಥೇಳಿ. ಅಂಧೇನೈವ ನೀಯಮಾನ ಯಥಾ ಅಂಧಃ, ಉಪನಿಷತ್ ಹೇಳ್ತದೆ. ಅಂಧೇನೈವ ಕುರುಡರಿಂದ ಅಂಧಃ ನೀಯಮಾನ, ಕುರುಡರಿಂದ ಕುರುಡರಿಗೆ ದಾರಿ ತೋರಿಸು. ಅವುಗಳ ಮಧ್ಯದಲ್ಲಿಯೇ ಮೋದಿ ಅರಳಲಿಲ್ವೇ? ಇಲ್ಲ, ಮೋದಿ ಅರಳಿದ್ದ ಅಖಾಡ ಬೇರೆ, ಆರ್ ಎಸ್ ಎಸ್ ಅಖಾಡ, ಬಿ ಜೆ ಪಿ ಅಖಾಡನೂ ಅಲ್ಲ. ಅದರೊಳಗೇನೆ ಕೆಲವೊಂದು ರಾಜಕೀಯ ವಿಷಯ ತಗೊಂಡು ಬಿ ಜೆ ಪಿ ಅಂತ ಪಕ್ಷ ಆಗಿದೆ, ಗೊತ್ತಾಗಲಿಲ್ಲ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.